ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನೇನು ಕೃಷಿ ಕೆಲಸಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನು ಕೃಷಿ ಕೆಲಸಗಳನ್ನು ಕೈಗೊಳ್ಳಬೇಕಾಗುತ್ತೆ, ಅದರ ಪ್ರಾಮುಖ್ಯತೆ ಏನು ಅಂತೀರಿ? ಕರ್ನಾಟಕದಲ್ಲಿ ನಾವು ಉತ್ತಮವಾಗಿ ಕರಿಮೆಣಸನ್ನು ಬೆಳೀತಾ ಇದ್ದೇವೆ. ಕರ್ನಾಟಕದ ಬಹಳ ಭಾಗಗಳಲ್ಲಿ ಕರಿಮೆಣಸನ್ನು ಬೆಳೀಲಿಕ್ಕೆ ಶುರುವಾಗಿದೆ. ಕೊಡಗು, ಚಿಕ್ಕಮಗಳೂರು, ಮೂಡಿಗೆರೆ, ಸೊ ಈ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತಾರೆ. ಸಿರ್ಸಿ, ಸಾಗರ್ ಕಡೆ ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಗಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ತುಮಕೂರು, ದಾವಣಗೆರೆ, ಬೆಂಗಳೂರು, ಮಂಡ್ಯ ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡಿಕೆ ಅಥವಾ ತೆಂಗಿನ ತೋಟಗಳಲ್ಲಿ ಕರಿಮೆಣಸನ್ನು ಬೆಳೆಯೋದು ಸಾಮಾನ್ಯವಾಗ್ತಾ ಇದೆ. ಬಯಲುಸೀಮೆಯಲ್ಲೂ ಬೆಳೀತಾ ಇದ್ದಾರೆ. ಬಯಲುಸೀಮೆಯಲ್ಲೂ ಸಹ ಕರಿಮೆಣಸು ಬರ್ತಾ ಇದೆ. ಅಂದರೆ ಕರಿಮೆಣಸಿಗೆ ಏನು ಬೇಕಪ್ಪ ಅಂದರೆ ನೀರಿನ ವ್ಯವಸ್ಥೆ ಇರಬೇಕು, ನೆರಳಿನ ವ್ಯವಸ್ಥೆ ಇರಬೇಕು. ಬಯಲುಸೀಮೆಯಲ್ಲಿ ಕರಿಮೆಣಸನ್ನು ಬೆಳೆಯೋಕೆ ಹೋದರೆ ಅಗಿಯೋದು ಮಾಡಬಾರ್ದು, ಉಳೋದು ಮಾಡಬಾರ್ದು. ಅದೊಂದು ಎರಡು ಕೆಲಸಗಳನ್ನು ಬಯಲುಸೀಮೆಯವ್ರು ಮಾಡ್ತೇವೆ, ಅದನ್ನು ಮಾಡಬಾರ್ದು. ಚರಂಡಿ ವ್ಯವಸ್ಥೆ ಮಾಡ್ಕೊಬೇಕು, ಅವಾಗ ಬಯಲುಸೀಮೆಯಲ್ಲೂ ಸುದಾ ನಾವು ಕರಿಮೆಣಸನ್ನು ಬೆಳಿಬೋದು. ನೀರು ವ್ಯವಸ್ಥೆ ಇರಬೇಕು, ನೀರು ವ್ಯವಸ್ಥೆ ಇಲ್ಲ ಅಂದರೆ ಒಣಗೋಗ್ಬಿಡುತ್ತೆ. ಇವತ್ತಿನ ಕಾರ್ಯಕ್ರಮದ ಪ್ರಕಾರ ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನೇನು ಕೆಲಸ ಮಾಡಬೇಕು ಅಂತ ತಗೊಂಡಾಗ, ಜನವರಿ ತಿಂಗಳು ತೋಟದಲ್ಲಿ ಹೊಸ ಗಿಡ ನೆಟ್ಟಿದ್ರೆ ಅವಕ್ಕೆ ನೆರಳು ಕೊಡಬೇಕು. ಬಿಸಿಲು ಶುರುವಾಗಿರುತ್ತೆ, ಸೊ ಅವಾಗ ನೆರಳು ಕೊಟ್ಕೋಬೇಕು. ಮತ್ತೆ ನೀರೇನಾದರೂ ಕಡಿಮೆ ಇದ್ರೆ ನೀರನ್ನು ಕೊಡಬೇಕು ಹೊಸ ಬಳ್ಳಿಗಳಿಗೆ. ಹಳೆ ಬಳ್ಳಿಗಳಿಗೆ ಏನು ಮಾಡೋ ಅವಶ್ಯಕತೆ ಇರೋಲ್ಲ. ಜನವರಿ ಫೆಬ್ರವರಿಯಲ್ಲಿ ಹೊಸ ಬಳ್ಳಿ ನೆಟ್ಟಿದ್ದಂಥವಕ್ಕೆ ನವಂಬರ್ ಡಿಸೆಂಬರಲ್ಲಿ ಮಳೆ ಆಲ್ಮೋಸ್ಟ್ ನಿಂತು ಹೋಗಿರುತ್ತೆ. ಜನವರಿಯಲ್ಲಿ ನೀರು ಕೊಡೋದು ಮತ್ತೆ ಅದಕ್ಕೆ ನೆರಳು ಕೊಡೋದು ಬಹಳ ಮುಖ್ಯ. ಫೆಬ್ರವರಿಯಲ್ಲಿ ಸುದಾ ನಾವು ನೆರಳು ಕೊಟ್ಕೊಬೇಕು ಆ ಗಿಡಗಳು, ಸಣ್ಣ ಗಿಡಗಳಿಗೆ ನೀರು ಕೊಟ್ಕೊಬೇಕು. ಯಾರಾದರೂ ಕರಿಮೆಣಸಿನ ನರ್ಸರಿ ಮಾಡಬೇಕು ಅಂತ ಇದ್ರೆ ನರ್ಸರಿ ಮಿಶ್ರಣವನ್ನು ಮಾಡಿ ರೆಡಿ ಮಾಡ್ಕೊಬೇಕು. ಅಂದರೆ ನರ್ಸರಿ ಮಿಶ್ರಣ ಅಂದರೆ ಒಂದು ಭಾಗ ಮರಳು, ಒಂದು ಭಾಗ ಮಣ್ಣು, ಒಂದು ಭಾಗ ಸಗಣಿ ಅಥವಾ ಕೊಳೆತಿರುವ ಗೊಬ್ಬರ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಇದು ಮಾಡ್ಕೊಬೇಕು. ಇಲ್ಲಾದರೂ ರಸ್ತೆ ಬದಿಯಲ್ಲಿ ನಾವು ತುಂಬ ನೋಡ್ತೇವೆ ಫೆಬ್ರವರಿ ಜನವರಿಯಲ್ಲಿ ಮೆಣಸಿನ ಬಳ್ಳಿಗಳು ಹಳದಿ ಆಗ್ಲಿಕ್ಕೆ ಶುರು ಆಗ್ತವೆ. ಏನು ಕಾರಣ ಇರ್ಬೋದು ಇದಕ್ಕೆ? ಸೊ ಅದಕ್ಕೆ ಬಿಸಿಲು ಜಾಸ್ತಿ ಇದ್ದಾಗ ಹಳದಿ ಆಗೋದು ಒಂದು ಮುಖ್ಯ ಕಾರಣ. ರೋಡ್ ಸೈಡಲ್ಲಿ ಬೆಳಕು ಬೀಳೋ ಪ್ರದೇಶ, ರೋಬಸ್ಟ್ ತೋಟಗಳಲ್ಲಿ ಇದನ್ನು ಕಾಣ್ತೇವೆ. ಅವಾಗ ಏನು ಮಾಡ್ಬೋದು ಅಂತಂದರೆ ನಾವು ಸುಣ್ಣದ ತಿಳಿ ನೀರನ್ನು 3% ಅಂತ ಹೇಳಿದ್ರೆ 4-5 kg ಸುಣ್ಣ ಒಂದು 200 liters ಹಾಕಿ 6 kg ಗಂಟ ಹಾಕ್ಬೋದು. ಸೊ ಅದನ್ನು ಹಾಕ್ಬಿಟ್ಟು 1 kg ಪೊಟ್ಯಾಷನ್ನು ಸೇರಿಸ್ಕೋಬೋದು. ಅದಕ್ಕೆ ಸೇರಿಸ್ಕೊಂಡು ಸಿಂಪಡಣೆ ಮಾಡಬೇಕು. ಅದನ್ನು ಸಿಂಪಡಣೆ ಮಾಡೋದ್ರಿಂದ ವೈಟ್ ಆಗುತ್ತೆ, ಬೆಳಕು ಹಿಂದೆ ಹೋಗುತ್ತೆ. ಸೊ ಬೆಳಕು ಹಿಂದೆ ಹೋದಾಗ ಏನಾಗುತ್ತೆ, ಹಳದಿ ಆಗೋದು ಕಡಿಮೆ ಆಗುತ್ತೆ. ನಿಯಂತ್ರಣ ಅಂದರೆ ಬೆಳಕಿನಿಂದ ಆಗೋ ತೊಂದರೆಯನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಯಾವತ್ತದು ಕಾಣುತ್ತೆ ಅವಾಗ ಮಾಡ್ಬೋದು. ಬಿಸಿಲಿನ ಜಳದಿಂದ ಬಳ್ಳಿಗಳನ್ನು ರಕ್ಷಿಸಬಹುದು. ರಕ್ಷಿಸಬಹುದು ಈ ಸುಣ್ಣದ ದ್ರಾವಣ ಸಿಂಪಡಣೆ ಮಾಡೋದ್ರಿಂದ. ಅಂದರೆ ಸ್ಪ್ರೇ ಲೈಮ್ ಸಿಂಪಡಣೆ ಸುಣ್ಣ ಅಂತೀವಲ್ಲ. ಎರಡನೇದು ಮಾರ್ಚ್ ತಿಂಗಳನ್ನ ತಗೊಂಡ್ರೆ ಮೆಣಸು ಕುಯಿಲಿಗೆ ಬರೋ ಶುರುವಾಗಿರುತ್ತೆ. ಕುಯಿಲ್ ಮಾಡ್ಕೊಬೇಕು. ಸೊ ಒಂದು 10% ಹಣ್ಣಾದಂತಹ ಗಿಡಗಳಿಂದ ಕುಯಿಲನ್ನು ಮಾಡಿಕೊಂಡು ಅದನ್ನು ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ. ಸೊ ಅದುಗಳನ್ನ ಹಾಕಿ ಬಿಡಿಸ್ಕೊಂಡು 1 ನಿಮಿಷ ಬಿಸಿ ನೀರಿನಲ್ಲಿ ಹೆದ್ದಿ ತೆಗೆದ್ರೆ

ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಚೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಚೊಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆನ ಸೋಮವಾರಪೇಟೆ ದೊಡ್ಡಮಳತೆ ಗ್ರಾಮದಲ್ಲಿರುವ ಪುಣ್ಯಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಇಂದು ಶಾಸಕರಾದ ಡಾಕ್ಟರ್ ಮಂತರ್ಗೌಡನವು ಬಾಗಿನ ಅರ್ಪಣೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಸುಮಾರು 200-300 ವರ್ಷಗಳ ಇತಿಹಾಸ ಇರುವ ಹೊನ್ನಮ್ಮನ ಕೆರೆಗೆ ಗೌರಿ ಹಬ್ಬದ ದಿನ ಬಾಗಿನ ಕೊಡದು ವಿಶೇಷ ಆಗಿದ್ದು, ಈ ಸಲ ಒಳ್ಳೆ ಮಳೆ ಆಗಿದ್ದು ಒಳ್ಳೆ ಬೆಳೆ ಹಾಕಿ ಉಟ್ಟು ಎಲ್ಲಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿದು. ಹಾಗೆ ಈ ಸಲ ಮಡಿಕೇರಿ ದಸರಾಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಮನವಿ ಕೊಟ್ಟಳು ಅಂತ ಸಹ ಹೇಳಿದು. ಗೌಡಳ್ಳಿ ವಿಎಸ್ಎಸ್ಎನ್ ಬ್ಯಾಂಕ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂಗೆ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು. ಕಾಫಿ ಗಿಡ ಮರುನಾಟಿ, ಕೆರೆ ತೆಗೆಯೋದು, ರಿಂಗ್ ಬಾವಿ, ಹನಿ ನೀರಾವರಿ, ಕಾಫಿ ಗೋಡನ್, ಕಾಫಿ ಕಣ, ಪಲ್ಪರ್ ಯೂನಿಟ್, ಮೆಕ್ಯಾನಿಕಲ್ ಡ್ರೈಯರ್ ಸೇರಿದಂಗೆ ಬೇರೆ ಬೇರೆ ಯಂತ್ರೋಪಕರಣಗಳಿಗೆ ಮತ್ತು ಕಾಫಿ ತೋಟದ ಅಭಿವೃದ್ಧಿಗೆ ಕಾಫಿ ಮಂಡಳಿಯಿಂದ ಸಹಾಯ ಹಣಕ್ಕೆ ಅರ್ಜಿ ಕರೆದಿದ್ದು, ಅರ್ಹ ಕಾಫಿ ಬೆಳೆಗಾರರು ಇದೇ ತಿಂಗ 30 ಒಳಗೆ RTC, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಸೇರಿದಂಗೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಕಾಫಿ ಮಂಡಳಿಗೆ ಅರ್ಜಿ ಕೊಡಕ್ಕೆ. 62 ಎಕರೆನ ಒಳಗೆ ತೋಟ ಇರುವ ಎಲ್ಲ ಬೆಳೆಗಾರರು ಇದರ ಪ್ರಯೋಜನ ಪಡ್ಕೊಳಕ್ಕಂತ ಕಾಫಿ ಮಂಡಳಿನ ಉಪನಿರ್ದೇಶಕರು ತಿಳಿಸಿದರು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಸೆಪ್ಟೆಂಬರ್ 1 ತಾರೀಕಿಂದ ಡಿಸೆಂಬರ್ 31 ತಾರೀಕು ಮುಟ್ಟ ನಡೆಯೋಕ್ಕಾಗಿದ್ದ 21 ಜಾನುವಾರು ಗಣತಿ ಕಾರ್ಯಕ್ರಮನ ಪೂರ್ವ ಸಿದ್ಧತೆ ಆಗದ ಕಾರಣ ಮುಂದಕ್ಕೆ ಹಾಕೊಳ್ಳೋ ಅಂತ ಪಶುಪಾಲನಾ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಗೋಣಿಕೊಪ್ಪ ಉಪವಿಭಾಗ ವ್ಯಾಪ್ತಿನ ಶ್ರೀಮಂಗಲ ವಿದ್ಯುತ್ ವಿತರಣಾ ಕೇಂದ್ರದ ಹಳೆ ಮೊಬೈಲ್ ನಂಬರ್ ಬದಲಾಗಿ ಈಗ ಹೊಸದಾಗಿ ಉದ್ಘಾಟನೆ ಆಗಿರುವ 66 KV ವಿತರಣಾ ಕೇಂದ್ರದ ದೂರವಾಣಿ ಸಂಖ್ಯೆ 8296598268 ಆಗಿದ್ದು, ಸಾರ್ವಜನಿಕರು ತುರ್ತು ಸಂದರ್ಭದಲ್ಲಿ ಈ ದೂರವಾಣಿ ಸಂಖ್ಯೆನ ಬಳಸಿಕೊಳ್ಳಕು ಅಂತ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಇಸಿ 50 ವರ್ಷ ತುಂಬಿದ ಬಗೆಯಲ್ಲಿ ಕನ್ನಡ ಸುವರ್ಣ ಸಂಭ್ರಮ ರಥಯಾತ್ರೆ ಜಿಲ್ಲೆನ ಪೊನ್ನಂಪೇಟೆಗೆ ನಾಳೆ ಹೊತ್ತಾರೆ 9 ತಲುಪಿಕಿದ್ದು, ಕರ್ನಾಟಕ ಸಂಭ್ರಮ 50 ಈ ಜ್ಯೋತಿ ರಥಯಾತ್ರೆನ ಪೊನ್ನಂಪೇಟೆ ತಾಲೂಕಿನ ಆನೆಚೌಕೂರು ಗೇಟ್ನ ಹತ್ತಿರ ಸ್ವಾಗತ ಮಾಡಿ ಬರಮಾಡಿಕೊಂಡವೆ. ಈ ರಥ 8 ತಾರೀಕು ಪೊನ್ನಂಪೇಟೆಯಿಂದ ವಿರಾಜಪೇಟೆಗೆ, 9 ತಾರೀಕು ವಿರಾಜಪೇಟೆಯಿಂದ ಮಡಿಕೇರಿಗೆ, ಹಾಗೆ 10 ತಾರೀಕು ಸೋಮವಾರಪೇಟೆಗೆ ಮತ್ತು 11 ತಾರೀಕು ಕುಶಾಲ್ ನಗರಕ್ಕೆ ಬಂದದೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜನವು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡವ ಆಟ ಪಾಟು ಪಡಿಪು ಕಾರ್ಯಾಗಾರ ಹಮ್ಮಿಕೊಂಡಿದ್ದು, 15 ದಿನ ಅಲ್ಲರೆ 1 ನಡೆಯುವ ಈ ಶಿಬಿರಲ್ಲಿ ಕೊಡವ ಸಂಸ್ಕೃತಿಗೆ ಸೇರಿದ ಉಮ್ಮತ್ತಾಟ, ಬೊಳ್ಕಾಟ, ವಾಲ್ಗತಾಟ ಹೀಗೆ ಬೇರೆ ಬೇರೆ ಆಟ ಪಾಠಗಳ ಕಲಿಸುವ ತರಬೇತಿ ಇದ್ದು, ಈ ಬಗೆಯಲ್ಲಿ ಪಾಂಡಿತ್ಯ ಇರುವ ಕಲಿಸಿಕೆ ಆಸಕ್ತಿ ಇರುವ ಕಲಾವಿದರಿಂದ ವಿವರಗಳನ್ನ ಕೇಳಿದ್ದು, ಆಸಕ್ತಿ ಇರುವ ಕಲಾವಿದರು ತಮ್ಮ ವಿವರಗಳನ್ನ ಅಕಾಡೆಮಿಗೆ ಕೊಡುವಂಗೆ ಅಕಾಡೆಮಿನ ಅಧ್ಯಕ್ಷರಾದ ಅಜಿನಿ ಕಂಡ ಸಿ ಮಹೇಶ್ ನಾವು ತಿಳಿಸಿದ್ದು, ಆಯ್ಕೆ ಆದವಕ್ಕೆ ಗೌರವ ಸಂಭಾವನೆ ಸಹ ಉಂಟು ಅಂತ ಅವು ತಿಳಿಸಿದಳು. ಇದೇ ಸುರುಣ ಸಲ ಆನೆ ನೋಡಿಕಂಬ ಮಾವುತಂಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿದ್ದು, 1977 ಕೊಡಗು ಜಿಲ್ಲೆನ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಕ್ಕಿದ್ದ ಅಭಿಮನ್ಯು ಆನೆನ ಪಳಗಿಸಿ ಬೇರೆ ಬೇರೆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗುವಂಗೆ ನೋಡಿಕೊಂಡು, ಈಗ 5 ಚಿನ್ನದ ಅಂಬಾರಿ ಹೊರಿಕೆ ತಯಾರಾಗ್ತಿರುವ ಅಭಿಮನ್ಯು ಆನೆನ ಪಾಲಕ JS ವಸಂತ ನೌಕೆ 2023 ಸಾಲಿನ ಮುಖ್ಯಮಂತ್ರಿ ಪದಕ ಸಿಕ್ಕಿದ್ದು, ಅರಣ್ಯ ಇಲಾಖೆಯಲ್ಲಿ ಅವು ಸಲ್ಲಿಸಿದ ಸೇವೆ ಸಹ ಇದಕ್ಕೆ ಮುಖ್ಯ ಔಟು. 1965 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ವೀರ ಮರಣ ಪಡ್ಕೊಂಡು ಮರಣೋತ್ತರ ಮಹಾವೀರ ಚಕ್ರ ಪ್ರಶಸ್ತಿ ಪಡ್ಕೊಂಡಿರುವ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯನವರ 59 ಪುಣ್ಯಸ್ಮರಣೆ ನಾಳೆ ಮಡಿಕೇರಿಯಲ್ಲಿ ನಡೆದದೆ ಅಂತ ಕೊಡೋ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಜಿರ ಅಯ್ಯಪ್ಪನವು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟಿ ಶೆಟ್ಟಿಗೇರಿ ಕೃಷಿಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇದೇ ತಿಂಗಳ 14ರಂದು ಶನಿವಾರ ಸಂಘದ ಅಧ್ಯಕ್ಷರಾದ ಕೆಬಿ ಅರುಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಆಹ್ವಾನ ಪತ್ರಿಕೆ ತಲುಪದಿದ್ದಲ್ಲೂ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಗೆ ಆಗಮಿಸಬೇಕೆಂದು ಹಾಗೂ ಠರಾವು ನೀಡುವವರು ಇದೇ ತಿಂಗಳ 7ನೇ ತಾರೀಕಿನ ಒಳಗೆ ಕಚೇರಿಗೆ ತಲುಪಿಸಬೇಕೆಂದು ಟಿ ಶೆಟ್ಟಿಗೇರಿ ಕೃಷಿಪತ್ತಿನ ಸಹಕಾರ ಸಂಘದ ಪ್ರಕಟಣೆ ಕೋರಿದೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಬಾಳುಗೋಡು ಕೊಡವ ಸಮಾಜತ್ರ ಅದನಿಲ್ ಕಾಲತ್ರ ಕೈಲ್ಪೋದು ನಮ್ಮೆ ಇದೇ ನಾಳಾಂಕೆ ಅಟ್ಟಾಂಗ ನಾರಾಚ ಬಾಳುಗೋಡು ಸಮಾಜತ್ರ ನರ್ಪ ನಮ್ಮೆರ ಮಾರಿಪತ್ಲ್ ಪೊಲಕ 10 ಗಂಟೆಗೆ ಆಯುಧ ಪೂಜೆ ಅಲ್ಲಿಂಜಿ ತೆಂಗಕ್ಕ ಬೊಡಿಬೆಪ್ಪೋ ಭಾರತ ಕಲ್ಲು ಕನಿಪೋ ತೆಂಗಕ್ಕ ಕಲ್ಲು ಕನಿಪೋ ಉಂಡು. ಎಲ್ಲಾ ಕೊಡವ ಸಮಾಜಕಾರ ಬಂದು ಕೂಡಿಯಾಡುಣಂದು ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕ್ರೀಡಾ ಸಮಿತಿ ಅಧ್ಯಕ್ಷ ತಂಬುಕುತ್ತಿರ ಮಧು ಮಂದಣ್ಣ, ಕ್ರೀಡಾ ಸಂಚಾಲಕ ಕಂಬಿರಂಡ ಕಿಟ್ಟು ಕಾಳಪ್ಪ ಪಿಂಗ ಆಡಳಿತ ಮಂಡಳಿಕಾರಕ ಟಂಡಿತ. ಆಗಸ್ಟ್ 25ರಂದು ನಿಧನರಾದ ಚೇರಂಬಾಣೆ ಪಾಕ ಕೂರನ ದಿವಂಗತ ವೀರಪ್ಪ ಅವರ ಪತ್ನಿ ಚಂದ್ರಾವತಿ ಅವರ ಅತಿಥಿ ಕರ್ಮಾಂತರ ಇದೇ 8ರಂದು ಭಾನುವಾರ ಚೇರಂಬಾಣೆ ಗೌಡ ಸಮಾಜ ಕಾರುಗುಂದದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಕುಟುಂಬಸ್ಥರು ಕೋರಿದ್ದಾರೆ. ಪಾಂಡಿಯನ್ ವರ್ಕ್ ಸ್ಟೋರ್ ನ ಮತ್ತೊಂದು ಮಳಿಗೆ ಟೈಟಾನ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಇಂದು ಮಡಿಕೇರಿಯಲ್ಲಿ ಶುಭಾರಂಭ. ಎಲ್ಲ ಪ್ರಖ್ಯಾತ ಕಂಪನಿಗಳ ವಾಚ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಪಾಂಡ್ಯನ್ ವರ್ಕ್ ಸ್ಟೋರ್, ಮೇನ್ ರೋಡ್, ಮಡಿಕೇರಿ, ಹಾಗೂ ಡಿಸಿಸ್ ಬ್ಯಾಂಕ್ ಹತ್ತಿರ ಗೋಣಿಕೊಪ್ಪ. ಪಾಲೂರು ಗ್ರಾಮತ್ರ ಮಲ್ಲೀರ ಮಿಲನ್ ಕೃತಿ ದಂಪತಿರ ಮೋವ ಪ್ರಣೀತ್ ದೇವಯ್ಯಂಡ ದಂಡನೆ ಕಾಲ್ತ್ರ ಪುಟನ ನಮ್ಮೆ ಇಂದು ಪ್ರಣೀತ್ ದೇವಯ್ಯಂಗ್ ಗುರುಕಾರಣ ಕಾವೇರಮ್ಮೆ ಇಗುತಪ್ಪ ಮಾಲಿಂಗೇಶ್ವರ ಚಾಮುಂಡೇಶ್ವರಿ ದೇವ ದೀರ್ಘಾಯುಷ್ಯ ಆರೋಗ್ಯ ತಂತ ಕಾಪಾಡಡನ್ನು ನಲ್ಲಮ್ಮೆ ಬಂದಿತ್ತು. ಪಪ್ಪ ಅಮ್ಮ ತಾತಂಗಳನ ಮಲ್ಲೀರ ಕಾಳಪ್ಪ, ಮಲ್ಲಡ ರಘು, ಅವಯ್ಯಂಗಳನ ಮಲ್ಲೀರ ಜಾನಕಿ, ಮಲ್ಲಡ ರೋಹಿಣಿ, ಕೊಂಗೆಪಂಡ ಕಾಮವ, ಚೋಕಿರ ನೀಲಕ್ಕಿ, ಕುಂಜಪ್ಪ ಮಲ್ಲೀರ ಜಗದೀಶ್, ಮಾಯಿಯಳನ ದಿವ್ಯ ಪ್ರಕಾಶ್, ಚೋಕಿರ ರೇಖಾ ಪ್ರಭುಕಾಂತ, ಬಾವಂಗಳನ ದಶ್ವಿನ್, ದಿಶಾನ್ ದೇವಯ್ಯ, ಪ್ರೀತಂಪನಣ, ಮಲ್ಲಿರ ಪ್ರಣೀತ್ ದೇವಯ್ಯ, ಹ್ಯಾಪಿ ಬರ್ಡೇ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ. ಸೈನ್ ಸಿಟಿ ಅರ್ಪಿಸುತ್ತಿದೆ ಸೈನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಸ್ಕೂಲ್ ಶಿಕ್ಷಣ ಇಲಾಖೆ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿರ ಕೊಡಗು ಪ್ರಾದೇಶಿಕ ಕಚೇರಿ, ಭಾರತ್ ಸ್ಕೌಟ್ಸ್ ಪಿನ್ನ ಗೈಡ್ಸ್ರ ಕೊಡಗು ಜಿಲ್ಲಾ ಸಂಸ್ಥೆ ಕೂಡನಕ್ಕೆ ಬೇರೆ ಬೇರೆ ಸ್ಕೂಲ್ ಪಿನ್ನ ಸಂಘ ಸಂಸ್ಥೆರ ಕೂಟ ಆದನೆಲ್ ಗೋ ಗ್ರೀನ್ ಅಭಿಯಾನತ್ರ ಅಡಿಲ್ ಕುಶಾಲಂಗರ ಟೌನರ ಮೂಡಿಮಕ್ಕಡ ಸರ್ಕಾರಿ ಹೈಸ್ಕೂಲ್ ಪರಿಸರ ಸ್ನೇಹಿ ಗಣೇಶ ಮೂರ್ತಿನ ಬಳಸವಾಂಡಮಿತ ಜನಜಾಗೃತಿ ಕಾರ್ಯಕ್ರಮ ನಡೆದಿತ್ತು. ಪರಿಸರಕ್ಕೂತ್ತಂತ ಗಣೇಶ ನಮ್ಮಿನ ಕೈಪಾಂಡ ಮಹತ್ವತರ ಮೇದ ಮಾಹಿತಿ ಕೊಡ್ತಾನೆ ತಕ್ಕ ಪರಂದ ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್ರ ಮುಖ್ಯೋಪಾದ್ರಿ ಟಿಜಿ ಪ್ರೇಮ್ ಕುಮಾರ್ ಪಿಒಪಿಪಿನ ರಾಸಾಯನಿಕ ರಂಗನ ಬಳಸಿಕೊಂಡು ತಯಾರು ಮಾಡಿದ ಗಣೇಶ ಮೂರ್ತಿಯ ಪರಿಸರತ್ರ ಮೇಲೆ ಕಟ್ಟ ಪರಿಣಾಮ ಮಾಡುವುದಲ್ಲದೆ ನೀರಿನ ಮೂಲತನ್ನು ಪಾಳಾಕುವ ಅಂತ ಅರಿಚಿಟ್ಟಿತ್ತು. ಪರಿಸರಕ್ಕೂ ಒತ್ತಂತ ಮಣ್ಣಿಂಜ ಮಾಡಿದ ಮೂರ್ತಿಯಳ ಬಳಸಿತ್ತು. ಪರಿಸರತನ್ನ ಕಾತ ರಕ್ಷಣೆ ಮಾಡುವಕ್ಕೆ ಸಂಕಲ್ಪ ಮಾಡೋಣ ಎಂದು ಅಣಚಿ. ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸೋಣ, ಜಲಮೂಲಗಳನ್ನು ಉಳಿಸೋಣ ಅನ್ನೋ ಘೋಷವಾಕ್ಯತ್ರ ಅಡಿಲು ನರ್ತಿನುಳ್ಳ ಈ ಜನಜಾಗೃತಿ ಅಭಿಯಾನ ಇಡೀ ಜಿಲ್ಲೆಯಲ್ಲಿ ನಡಪಂದು ಈ ಸಂದರ್ಭ ಮಾಹಿತಿ ಕೊಡ್ತತ್ತು. ಕಾರ್ಯಕ್ರಮದ ಬೋರೆ ಬೋರೆ ಸ್ಕೂಲ್ರ ಮಕ್ಕ ಖನಪಟ್ಟವು ಕೂಡಿಯಾಡಿ ತಿಂಜತ್. ಸೋಮರಪೇಟೆ ತಾಲೂಕು ದೊಡ್ಡಮಲ್ತೆ ಗ್ರಾಮದ ಉಳ್ಳ ಪುಣ್ಯಕ್ಷೇತ್ರ ಹೊನ್ನಮಂಡಕೆರೆಕ್ಕೆ ಶಾಸಕ ಡಾಕ್ಟರ್ ಮಂಥರಗೌಡ ಇಂದು ಬಾಗಿನ ಒಪ್ಪಿಚಿಟ್ಟತ್. ಶ್ರೀ ಸಿದ್ದೇಶ್ವರ ಪಿಂಜ ಬಸವೇಶ್ವರ ಕೂಡನಿಕೆ ಅವ್ವ ಹೊನ್ನಮಂಡ ತಿರಿಕೆಯಲ್ಲಿ ವಿಶೇಷ ಪೂಜೆ ಕೈಚಿತ್ತು ಬೈಂಜ ತಕ್ಕ ಪರಂದ ಶಾಸಕಂಗ ಈ ಅಂಡು ನಲ್ಲ ಮಳೆ ಆನಂಗಾಯಿತು ನಲ್ಲ ಬೊಳೆಯೋ ಆಪ ಗೌರಿ ನಂಬರೆಂದೇ ಇತಿಹಾಸ ಕಳಿಪನ್ನು ಹೊನ್ನಮಂಡಕೆರೆಕ್ಕೆ ಬಾಗಿನ ಒಪ್ಪಿಚಿಟ್ಟನ್ನುಳ್ಳದು ವಿಶೇಷ ಅಂದ ಅಣಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯರ ಆತನಲ್ಲಿ ಕೊಡವ ಆಟ ಪಾಠ ಪಡಿಪು ಕಾರ್ಯಾಗಾರತನ ಸಂಘ ಸಂಸ್ಥೆ ಸ್ಕೂಲು ಕಾಲೇಜು ಐನು ಮನೆ ಅಂಬಲ ದೇವನೆಲ್ಲ ನಡೆಸುವಕ್ಕೆ ಯೋಜನೆಯನ್ನು ತಯಾರು ಮಾಡಿತ್ತು. 15 ದಿನ ಇಲ್ಲಿಂಗ್ ಒಂದು ತಿಂಗಳ ಕಾಲ ನಡೆಪ ಈ ಪಡಿಪು ಶಿಬಿರತ್ ಬಾಳುಪಾಟು ಉಮ್ಮತ್ತಾಟ ಬೊಳಕಾಟ ಧೋಳುಪಾಟು ಉರುಟಿಕೊಟ್ಟಾಟು ವಾಲಗತಾಟು ಪಿನ್ನ ಕೊಂಬಾಟು ಕೂಡ ನನಗೆ ಕೊಡವ ಸಂಪ್ರದಾಯ ಕೊತ್ತಂತ ಆಟ ಪಾಠನ ಪಡಪಿಸಿಡುವಕ್ಕೆ ಇರಾದೇವುಳ್ಳೆಂಗಡಂಜೆ ಅರ್ಜಿ ಹಾಕಿತ್ತು. ಇರಾದೇವುಳ್ಳವು ತಂಗಳ ಸ್ವವಿವರತನ ಅಕಾಡೆಮಿಯರ ಕಚೇರಿಗೆ ಎತ್ತಿಚಿಡುವನಕ್ಕೆ ಅಕಾಡೆಮಿಯರ ಅಧ್ಯಕ್ಷಗಳನ್ನು ಅಜಿನಿಕಂಡ ಮಹೇಶ್ ನಾಚಯ್ಯ ಪಿನ್ನ ರಿಜಿಸ್ಟ್ರಾರ್ ಅಜಿಕುಟ್ಟಿದ ಗಿರೀಶ್ ಅರಿಚಿಟ್ಟಿತು. ಕರ್ನಾಟಕ ಅಂದು ನಾಮಕರಣ ಆಯಿತು. 50 ದಾಂಡು ದುಂಬು ದಾಂಡು ಮಾರಿಪತ್ತು ಶುರು ಮಾಡನ ಕನ್ನಡ ಸುವರ್ಣ